ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಡೀತಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮತ್ತು ಜಿಲ್ಲೆಯ ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿಯವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ಒಂದು ಸಹಕಾರಿ ಸಪ್ತಾಹದ ಅಂಗವಾಗಿ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳೋಂಥ ಮೊದಲನೇದಾಗಿ ಶ್ರೀ ವಿಶ್ವನಾಥ್ ಪಾಟೀಲ್ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮೊದಲನೇ ಪ್ರಶ್ನೆ ಏನಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ಸಹಕಾರಿ ರಂಗದ ಬೆಳವಣಿಗೆ ಪ್ರಾರಂಭವಾದದ್ದು ಯಾವಾಗ ಪ್ರಾರಂಭವಾಯಿತಂತಕ್ಕಂಥದ್ದು, ಜೊತೆಗೆ ಯಾವ ರೀತಿ ಸಹಕಾರಿ ಕ್ಷೇತ್ರ ಇಲ್ಲಿ ಬೆಳೀತಾ ಮುಂದುವರಿತಾ ಇದೆ ಅಂತಕ್ಕಂಥ ವಿಚಾರವನ್ನು ಪೀಠಿಕೆಯಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಸರ್, ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ವಿಶೇಷವಾಗಿ ಇವತ್ತಿನ ಸಹಕಾರಿ ಸಪ್ತಾಹ ಅಂತಂದರೆ ನವೆಂಬರ್ 14-20 ನಡೀತಕ್ಕಂಥ ಈ ಸಪ್ತಾಹದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇರತಕ್ಕಂಥ ಸಂಘಗಳು ಮತ್ತು ರೈತರಿಗೆ ಜಾಗೃತಿಯನ್ನು ತರತಕ್ಕಂಥ ಕೆಲಸವನ್ನು ಈ ಸಪ್ತಾಹ ಮಾಡ್ತದೆ. ಈ 7 ದಿನದ ಸಪ್ತಾಹದಲ್ಲಿ ಪ್ರತಿದಿನ ಒಂದೊಂದು ವಿಷಯಗಳನ್ನು ತೆಗೆದುಕೊಂಡು ಆ ವಿಷಯದ ಬಗ್ಗೆ ಸಹಕಾರಿ ಕ್ಷೇತ್ರದಲ್ಲಿ ಇರತಕ್ಕಂಥ ನಮ್ಮ ಸಿಬ್ಬಂದಿಗಳಿಗೆ ಗ್ರಾಹಕರಿಗೆ ಆ ವಿಷಯದ ಮಂಡನೆಯನ್ನು ಮಾಡಿ ಅಂತ ಏನು ಮಂಡನೆಯಾಗಿರತಕ್ಕಂಥ ವಿಷಯಗಳನ್ನು ಈ ಸಹಕಾರಿ ಕ್ಷೇತ್ರದಲ್ಲಿ ಮುಂದಿನ ವರ್ಷ ತರೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ವಿಶೇಷವಾಗಿ ಸಹಕಾರಿ ಕ್ಷೇತ್ರ 1905 ಭಾರತ ದೇಶದ ಮೊದಲನೆಯ ಸಹಕಾರಿ ಸಂಘ ಸ್ಥಾಪನೆ ಆಗಿರತಕ್ಕಂಥದ್ದು ಕಣಿಗನಾಳ ಅನ್ನುವಂಥ ಗ್ರಾಮ, ಅದು ಗದಿಗಿನಲ್ಲಿ. ಅದರ ಸಂಸ್ಥಾಪಕರಾಗಿ ಸಿದ್ದನಗೌಡ ಸಣ್ಣ ರಾಮನಗೌಡ ಅವರು ಆ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದರು. ಈ ಸಹಕಾರಿ ಸಂಘದ ತತ್ವಗಳು ಅಂತಂದರೆ ಮುಕ್ತ ಸದಸ್ಯತ್ವ, ಪ್ರಜಾಸತ್ತಾತ್ಮಕ ಸದಸ್ಯರ ಹತೋಟಿ, ಆರ್ಥಿಕ ಚಟುವಟಿಕೆಗಳಲ್ಲಿ ಸದಸ್ಯರ ಪಾಲು, ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ, ಶಿಕ್ಷಣ ತರಬೇತಿ ಮತ್ತು ಪ್ರಚಾರ, ಸಹಕಾರಿ ಸಂಸ್ಥೆಗಳ ನಡುವೆ ಸಹಕಾರ, 7ನೇ ತತ್ವ ಸಾಮಾಜಿಕ ಕಳಕಳಿ. ವಿಶೇಷವಾಗಿ ಸರ್ಕಾರ ಮತ್ತು ಖಾಸಗಿಯಾಗಿ ಯಾವ ಕೆಲಸಗಳು ಆಗಂಗಿಲ್ಲ ಈ ಸಮಾಜದಲ್ಲಿ ಅಂತ ವಿಷಯಗಳನ್ನು ತೆಗೆದುಕೊಂಡು ಈ ದೇಶದ ಎಲ್ಲ ಪ್ರಜೆಗಳಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಪ್ರಾಮಾಣಿಕವಾಗಿ ಈ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಯಾವುದಾದರೂ ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ. ವಿಶೇಷವಾಗಿ ನಾವು ಕ್ರೆಡಿಟ್ ಸಾಲ ಅಂತ ಬಂದರೆ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ನಬಾರ್ಡ್ ಇರ್ಬೋದು, ಹಳ್ಳಿಗಳಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖಾಂತರ ರೈತರಿಗೆ ಬೆಳೆ ಸಾಲ, ರೈತರಿಗೆ ಬೇಕಾಗತಕ್ಕಂಥ ಅಡಮಾನ ಸಾಲ, ಬಂಗಾರದ ಸಾಲ, ಅವರಿಗೇನೆಲ್ಲ ಗ್ರಾಹಕರಿಗೆ ಬೇಕೋ ಆ ಎಲ್ಲ ಸಹಕಾರಿ ಸಾಲಗಳನ್ನು ಸಹಕಾರಿ ಕ್ಷೇತ್ರದ ಮುಖಾಂತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖಾಂತರ ಸಾಲವನ್ನು ಕೊಡತಕ್ಕಂಥ ವ್ಯವಸ್ಥೆ ಈ ಸಹಕಾರಿ ಕ್ಷೇತ್ರದಲ್ಲಿದೆ. ಅದೇ ರೀತಿ ನಮ್ಮ ಕಣ್ಮುಂದಿರತಕ್ಕಂಥ ಹಾಲು ಉತ್ಪಾದಕರ ಸಹಕಾರಿ ಕ್ಷೇತ್ರಗಳು, ಯಾವ ರೈತ ಬರೇ ಒಕ್ಕಲುತನ ಮಾಡಿದರೆ ಇವತ್ತು ಲಾಭದಾಯಕ ಆಗಂಗಿಲ್ಲ, ಜೊತೆಗೆ ಉಪಕಸಬುಗಳಂತ ನಾವೇನು ಕರಿತೀವಿ ಅಂತ ಉಪಕಸಬುಗಳ ಮುಖಾಂತರ ಹಾಲನ್ನು ಕರೆದು ಪ್ರತಿನಿತ್ಯ ಹಾಲಿನ ಕೇಂದ್ರಕ್ಕೆ ಹಾಕಿ ಆ ಹಾಲಿನ ಕೇಂದ್ರದಿಂದ ಯಾರಿಗೆ ಪಟ್ಟಣದಲ್ಲಿರ್ತಕ್ಕಂಥ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಹಾಲಿನ ವ್ಯವಸ್ಥೆಯನ್ನು ತರತಕ್ಕಂಥ KMF ಇರ್ಬೋದು, KOF ಅಂದರೆ ಇವತ್ತೇನು ಎಣ್ಣೆ ಬೀಜ ಬೆಳೆಗಾರರಂತ ನಾವೇನು ಕರಿತೀವಿ, ಎಣ್ಣೆಯನ್ನು ಬೆಳೆದು ಅದನ್ನು ಸಂಸ್ಕರಣವನ್ನು ಮಾಡಿ ಅತ್ಯಂತ ಪರಿಶುದ್ಧವಾದ ಎಣ್ಣೆಯನ್ನು, ಏನು ಇವತ್ತು ಕಲುಷಿತ ಅಡಿಗೆ ಎಣ್ಣೆಯನ್ನು ನಾವು ನೋಡ್ತೀವಿ ಅಂತ ಕಲುಷಿತ ಎಣ್ಣೆಯನ್ನು ಮೀರಿ ಸಹಕಾರಿ ಕ್ಷೇತ್ರದಿಂದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಫಲ್ ಅನ್ನುವಂಥ ಬ್ರ್ಯಾಂಡಿನ ಮುಖಾಂತರ ಇವತ್ತು KOF ಒಳ್ಳೆಣ್ಣೆಯನ್ನು ಕೊಡ್ತಕ್ಕಂಥದ್ದು, ನಮ್ಮ ಜಿಲ್ಲೆಗೆ ಬೇಕಾಗತಕ್ಕಂಥ ರಸಗೊಬ್ಬರವನ್ನು ಮಾರ್ಕೆಟಿಂಗ್ ಫೆಡರೇಷನ್ನ ಮುಖಾಂತರ ಸಹಕಾರಿ ಸಂಸ್ಥೆಗಳು ಇವತ್ತು TAPSMSಗಳಿರ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರ್ಬೋದು, ಅದರ ಮುಖಾಂತರ ಯೋಗ್ಯ ದರದಲ್ಲಿ ಗುಣಮಟ್ಟದ ರಸಗೊಬ್ಬರವನ್ನು ಹಳ್ಳಿಗಳಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಸಹಕಾರಿ ಕ್ಷೇತ್ರದ ಮುಖಾಂತರ ನಾವು ಮಾಡ್ತೀವಿ. ಸರ್ಕಾರ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇವತ್ತು ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಆರೋಗ್ಯ ಕೇಂದ್ರ ಇರ್ಬೋದು, ಅದರ ಮುಖಾಂತರ ಹಳ್ಳಿಗಳಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಶಾಲೆ ಗ್ರಾಮ ಪಂಚಾಯತಿ ಎಷ್ಟು ಮುಖ್ಯನೋ ಸಹಕಾರಿ ಕ್ಷೇತ್ರದ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಹ ಅಷ್ಟೇ ಮುಖ್ಯ. ಎಲ್ಲಿ ಸಹಕಾರಿ ಕ್ಷೇತ್ರ ಪ್ರಬಲವಾಗಿ ಬೆಳೆದದ ಅಲ್ಲಿ ಆರ್ಥಿಕ ಸಮಾನತೆ ಹೊಂದೋದಕ್ಕೆ ಸಾಧ್ಯ ಆಗ್ಯದ. ಸಮಾಜದಲ್ಲಿ ಅಂತರಗಳು ಇರಲಾರ್ದನೆ ಒಬ್ಬ ಬಡವ ಒಂದು 10,000 ಏನಾದರೂ ಸಾಲ ಬೇಕಾದರೆ ಇನ್ನೊಬ್ಬರ ಮನೆ ಮುಂದೆ ನಿಂತು ದಿನಗಟ್ಟಲೆ ಕಾಯ್ತಕ್ಕಂಥ ದಿನಗಳು ಈ ರಾಯಚೂರು ಜಿಲ್ಲಾ ಸಹಕಾರಿ ಬ್ಯಾಂಕ್ ಈ ಒಂದು 20 ಯಾವ ರೀತಿ ಗಟ್ಟಿಯಾಗಿ ಬೆಳೆದದ ಅದರ ಪರಿಣಾಮ ಆರ್ಥಿಕ ಸ್ವತಂತ್ರವನ್ನು ನಮ್ಮ ರೈತರು ಹೊಂದ್ಯಾರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಮತ್ತೊಂದು ಪ್ರಮುಖವಾದಂಥದ್ದು ರಾಯಚೂರು ಜಿಲ್ಲೆಯನ್ನು ತೆಗೆದುಕೊಂಡಾಗ, ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯವಾದದ್ದು ತಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್. ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಜಿಲ್ಲಾ ಮಟ್ಟದಲ್ಲಿ ಮುಖ್ಯ ಆಫೀಸಾಗಿ ಅಥವಾ ಹೆಡ್ ಆಫೀಸಾಗಿ ಕೆಲಸ ಮಾಡ್ತಾ ಇದೆ. ಇದರಡಿಯಲ್ಲಿ ಎಷ್ಟು ಬ್ಯಾಂಕುಗಳು, ಶಾಖೆಗಳು ಜಿಲ್ಲೆಯಲ್ಲಿದ್ದಾವೆ? ಜೊತೆಗೆ ಮೊದಲೆಲ್ಲ ಕೊಪ್ಪಳ ಜಿಲ್ಲೆನೂ ಇದಕ್ಕೆ ವ್ಯಾಪ್ತಿ ಬರ್ತಿತ್ತು, ಹೇಗೆ ಅದು ಮುಂದುವರೆದಿದೆ? ಜೊತೆಗೆ ಶಾಖೆಗಳೆಷ್ಟಿದ್ದಾವೆ? ಬಂಡವಾಳ ಡೆಪಾಸಿಟ್ಸ್ ಇರ್ಬೋದು ಅಥವಾ ಸಾಲ ವಿತರಣೆ ಇರ್ಬೋದು, ಇದೆಲ್ಲ ಯಾವ ರೀತಿ ಸಹಕಾರಿ ಬ್ಯಾಂಕುಗಳ ಮುಖಾಂತರ ನಡೀತಾ ಇದೆ, ಒಟ್ಟಾರೆ ಪರಿಸ್ಥಿತಿ ಹೇಗಿದೆ ಅಂತ ಇರ್ತಾವೆ? ಸರ್, ರಾಯಚೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ 1989-98 ಈ ಮಧ್ಯದ ಅವಧಿಯಲ್ಲಿ ಇದು ಸಂಪೂರ್ಣವಾಗಿ ವಿಫಲ ಆಗಿ ಸೆಕ್ಷನ್ 11 ಅನ್ನುವಂಥ ಏನು ಸೆಕ್ಷನ್ಗೆ ಒಳಪಟ್ಟು ಈ ಜಿಲ್ಲಾ ಬ್ಯಾಂಕ್ ಮುಚ್ಚಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಬಂದಿತ್ತು. ಆ ಮುಚ್ಚುವಂಥ ಸ್ಥಿತಿಯಲ್ಲಿ ಏನು ಅಂದಿನ ಸಹಕಾರಿ ಸಂಘಗಳ ನಿಬಂಧಕರಾಗಿರ್ತಕ್ಕಂಥ ಶಾಂತನ್ ಕೌನ್ಸಿಲ್ ಅವರ ಪ್ರಯತ್ನದ ಫಲವಾಗಿ ಅವತ್ತಿಗೆ ಬಂದಿರತಕ್ಕಂಥ ಆಡಳಿತ ಮಂಡಳಿ, ಇವತ್ತಿನ ಮಂತ್ರಿಗಳಾಗಿರತಕ್ಕಂಥ ಆಲಾಪಾಚಾರ್ ಅವರ ನೇತೃತ್ವದ ಆಡಳಿತ ಮಂಡಳಿಯ ತಂಡ ಅತ್ಯಂತ ಪ್ರಾಮಾಣಿಕವಾಗಿ ಇಲ್ಲ, ಎರಡು ಜಿಲ್ಲೆಗಳಿಗೆ ಈ ಸಹಕಾರಿ ಬ್ಯಾಂಕ್ ಉಳಿಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಆಲಾಪಾಚಾರ ಟೀಮ್ನಲ್ಲಿ ನಾನು ಒಬ್ಬ ಸದಸ್ಯನಾಗಿ ಮತ್ತು ಪ್ರಮುಖವಾಗಿ ಸಾಕಷ್ಟು ಜನ ನಿರ್ದೇಶಕರು ಇಲ್ಲ, ಈ ಬ್ಯಾಂಕನ್ನು ನಾವು ಉಳಿಸಬೇಕು, ನಮ್ಮ ಜಿಲ್ಲೆಗೆ ಆರ್ಥಿಕ ಚಟುವಟಿಕೆಗಳಿಗೆ ಬೇಕಾಗತಕ್ಕಂಥ ಹಣಕಾಸಿನ ನೆರವನ್ನು ಅತ್ಯಂತ ಬೆಳಗಾವಿ ಇವತ್ತು ಬಿಜಾಪುರ ನಾವೇನು ನೋಡ್ತೀವಿ ಅದಕ್ಕೆ ಪೂರಕವಾಗಿ ನಾವು ಈ ಸಂಸ್ಥೆಯನ್ನು ಬೆಳೆಸಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಅವತ್ತು ಮುಚ್ಚಿರತಕ್ಕಂಥ ಬ್ಯಾಂಕು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಿ 2020 591 ಸದಸ್ಯರನ್ನು ಹೊಂದಿರತಕ್ಕಂಥ ಈ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು 31/3/22 641 ಸದಸ್ಯರನ್ನು ಹೊಂದಿ 20/35,53,00,000 ಷೇರನ್ನು ಹೊಂದಿರತಕ್ಕಂಥ ಸಂಸ್ಥೆ 31/3/22 45,54,00,000 ಷೇರನ್ನು ಹೊಂದಿ 64,59,00,000 ರಿಸರ್ವ್ ಫಂಡ್ ಅನ್ನು ಹೊಂದಿ 2020 ಡಿಪಾಸಿಟ್ ಇರತಕ್ಕಂಥ ಸಂಸ್ಥೆ 3 1,094 ಈ ಮಾರ್ಚ್ಗೆ ಡಿಪಾಸಿಟ್ ಅನ್ನು ಹೊಂದಿ ಇತಿಹಾಸದಲ್ಲಿ ಪ್ರಥಮವಾಗಿ 1,000 ಏನು ಮೀರಿರ್ತಕ್ಕಂಥ ಗುರಿಯನ್ನು 31/3 ನಾವು ಹೊಂದಿದ್ವಿ. ನಮಗೆ ಇವತ್ತಿನ ದಿನ 1,150 ನಾವು ಡಿಪಾಸಿಟ್ ಅನ್ನು ಹೊಂದಿದ್ದೀವಿ. ನಮಗೆ ವರ್ಕಿಂಗ್ ಕ್ಯಾಪಿಟಲ್ಲು 1,444. ನಮ್ಮ ಬಿಸ್ನೆಸ್ಸು ಏನು ದುಡಿಯುವ ಬಂಡವಾಳ ಅಂತ ನಾವೇನು ಕರಿತೀವಿ ಅದು 1,992 ದುಡಿಯುವ ಬಂಡವಾಳವನ್ನು ನಾವು ಹೊಂದಿವಿ. ಸುಮಾರು 870 ನಾವು ಸಾಲವನ್ನು ಕೊಟ್ಟಿವಿ. 897 ಔಟ್ ಸ್ಟ್ಯಾಂಡಿಂಗ್ ಸಾಲವನ್ನು ನಾವು ಹೊಂದಿವಿ. ಅದರಲ್ಲಿ 623 ಬೆಳೆ ಸಾಲ, ಏನು ನಾವು KCC ಸಾಲ ಅಂತ ಕರಿತೀವಿ, ಇದು 0% ಸಾಲ. ಪ್ರತಿ ರೈತ ಇವತ್ತು ತೆಗೆದುಕೊಂಡ ದಿನಾಂಕದಿಂದ 1 ವರ್ಷದ 1 ದಿನ ಮೊದಲು ಮರುಪಾವತಿ ಮಾಡಿದರೆ ಈ ಬಡ್ಡಿಯನ್ನು ರಾಜ್ಯ ಸರ್ಕಾರ ನಮಗೆ ಕೊಡ್ತದೆ. ಅಂಥ 0% ಬಡ್ಡಿಯನ್ನು ಹೊಂದಿರತಕ್ಕಂಥ ಸಾಲ ನಮ್ಮಲ್ಲಿ 623. ಇವತ್ತು ನಮ್ಮ ನಾನಗ್ರಿ 251 ಸಾಲವನ್ನು ನಾವು ಹೊಂದಿವಿ. ವಿಶೇಷವಾಗಿ ರಾಯಚೂರು ಕೊಪ್ಪಳದ ಎರಡು ರೈತರನ್ನು ನಾವು ನೋಡಿದರೆ 1,17,000 ರೈತರಿಗೆ 629 ನಾವು ಸಾಲವನ್ನು ಕೊಟ್ಟಿವಿ ಅನ್ನುವಂಥ ತೃಪ್ತಿ ನಮಗಾದ. ಅದೇ ರೀತಿ 20,000 ಗ್ರಾಹಕರಿಗೆ 279 ನಾವು ನಾನ್ ಅಗ್ರಿಕಲ್ಚರ್ ಸಾಲವನ್ನು ಕೊಟ್ಟಿವಿ ಮತ್ತು ಅದರಲ್ಲಿ 64 ಬಂಗಾರದ ಸಾಲವನ್ನು ಮತ್ತು CC ಸಾಲಗಳನ್ನು ನಮ್ಮ ಸಂಘಗಳ ಮುಖಾಂತರ 45 ನಾವು ಕೊಟ್ಟಿವಿ. ವೇತನಾಧಾರಿತ ಸಾಲ 15. ಇವತ್ತು ಪ್ರತಿ ಹಳ್ಳಿಯಲ್ಲಿ ಏನು ಸ್ವಸಹಾಯ ಸಂಘಗಳಂತ ನಾವು ನೋಡ್ತೀವಿ, ಅಂತಹ ಸ್ವಸಹಾಯ ಸಂಘಗಳಿಗೆ ಈ ಬ್ಯಾಂಕಿನ ಮುಖಾಂತರ ಸುಮಾರು 21 15,000 ಮಹಿಳೆಯರಿಗೆ 984 ಸಂಘಗಳ ಮುಖಾಂತರ 21 ಸಾಲವನ್ನು ನಾವು ಕೊಟ್ಟಿವಿ. ಈ 21 ವಿಶೇಷ ಏನಂದ್ರೆ ಪ್ರತಿ ತಿಂಗಳದ ಕಂತುಗಳನ್ನು ಆ ಸಂಘ ಪ್ರಾಮಾಣಿಕವಾಗಿ ನಮಗೆ ಕಟ್ಟಿದರೆ ನಾವು ಅವರಿಗೆ 12% ಬಡ್ಡಿಯನ್ನು ನಾವು ಚಾರ್ಜ್ ಮಾಡ್ತೀವಿ. ನಂತರ ಸರ್ಕಾರ ಇವತ್ತು ಬೆಳೆ ಸಾಲಕ್ಕೆ ಯಾವ ರೀತಿ 0% ಕೊಡ್ತದೆ ಅವರಿಗೂ ಸಹ ಕಟ್ಟಿರ್ತಕ್ಕಂಥ ಬಡ್ಡಿಯನ್ನು ಆ ಹೆಣ್ಮಕ್ಕಳ ಖಾತೆಗೆ ಸರ್ಕಾರ ಜಮಾ ಮಾಡೋದ್ರಿಂದ ನಮ್ಮಲ್ಲಿ ತಗೊಂಡಿರ್ತಕ್ಕಂಥ ಏನು ಸುಮಾರು 15,000 ಮಹಿಳೆಯರಿಗೆ ನಿಮ್ಮ ಇವತ್ತಿನ ಆಕಾಶವಾಣಿಯ ಮುಖಾಂತರ ತಿಳಿಸೋದೇನೆಂದರೆ ನೀವು ತಗೊಂಡಿರ್ತಕ್ಕಂಥ ಸಾಲವನ್ನು ನಿಮ್ಮ ಕಂತುಗಳು ಯಾವ ದಿನ ಬರ್ತಾವ ಅಂತ ನಮ್ಮ ಸಂಘದಲ್ಲಿ ನೀವು ತಿಳ್ಕೊಂಡು ಪ್ರತಿ ಕಂತುಗಳನ್ನು ನೀವು ಸರಿಯಾಗಿ ಕಟ್ಟಿಕೊಳ್ಳ್ರಿ. ಇದು ಸರ ಒಂದು ರೀತಿಯ 0% ಬಡ್ಡಿ. ಮೊದಲು ನೀವು ಬಡ್ಡಿಯನ್ನು ಕಟ್ತೀರಿ, ನಂತರ ಸರ್ಕಾರ ಬಡ್ಡಿ ಕಟ್ತದೆ. ಆದರೆ ನೀವು ಕಂತುಗಳು ಕಟ್ಟಲಿಲ್ಲ ಅಂದರೆ ನಿಮಗೆ 12% ಲಾಭ ಸಿಗೋಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಏನು ಈ ಸಂದರ್ಶನವನ್ನು ನೀವು ಕೇಳ್ತೀರಿ. ನಿಮಗೆ ಏನಾದರೂ ಇವತ್ತು ಮಾಹಿತಿಯ ಕೊರತೆಗಳಿದ್ರೆ ಜಿಲ್ಲಾ ಬ್ಯಾಂಕಿನ ಸಿಬ್ಬಂದಿಗಳನ್ನು ನೀವು ಕೇಳಬಹುದು. ಸುಮಾರು 26 ಶಾಖೆಗಳು ನಮ್ಮ ಎರಡು ಜಿಲ್ಲೆಯಲ್ಲಿ ಶಾಖೆಗಳಿದ್ದಾರೆ. 160 ಜನ ನಮ್ಮ ಸಿಬ್ಬಂದಿ ಇದ್ದಾರೆ. ನೀವು ಯಾರಿಗಾದರೂ ಸಹಾಯ ಸಂಘದ ಬಗ್ಗೆ, KCC ಸಾಲದ ಬಗ್ಗೆ, ರಸಗೊಬ್ಬರಗಳ ಬಗ್ಗೆ ಯಾವುದಾದರೂ ರೈತರಿಗೆ ತೊಂದರೆ ಇದ್ರೆ ಈ ಸಂದರ್ಶನವನ್ನು ಆಲಿಸಿದಂಥವರು ಖುದ್ದು ಸಹ ಇವತ್ತು ಜಿಲ್ಲಾ ಬ್ಯಾಂಕಿನ ಕೇಂದ್ರ ಕಚೇರಿಗೆ ಬಂದ ನನ್ನ ಆಗಿರ್ಬೋದು, ಈ ಬ್ಯಾಂಕಿನ CEO ಸರ್ಕಾರ ಕೊಡ್ತಕ್ಕಂಥದ್ದು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಿಗತಕ್ಕಂಥ ಸವಲತ್ತುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಬ್ಯಾಂಕ್ ಪ್ರತಿ ವರ್ಷ ಲಾಭದಲ್ಲಿ ಬರ್ತದೆ. 3 ವರ್ಷದಿಂದ ನಾವು ಆಡಿಟ್ ರಿಪೋರ್ಟ್ನಲ್ಲಿ A grade ಹೊಂದಿವಿ. ಪ್ರತಿ ವರ್ಷ 5.49 crore 20ನೇ ಸಾಲಿನಲ್ಲಿ ನಾವು ಲಾಭವನ್ನು ಹೊಂದಿದ್ರೆ 5.59 crore 21ರಲ್ಲಿ ಮತ್ತು ಮೊನ್ನೆ ಮಾರ್ಚ್ಗೆ ನಾವು 6.61 crore ನಾವು ಪ್ರಾಫಿಟ್ ಅನ್ನು ನಾವು ಮಾಡೀವಿ. ಪ್ರತಿಯೊಬ್ಬ ಸದಸ್ಯರಿಗೆ 6% ಡಿವಿಡೆಂಟ್ ಅನ್ನು ನಾವು ಕೊಟ್ಟೀವಿ. ಈ ಡಿವಿಡೆಂಟ್ ಸಹ ಆ ಸಂಘಗಳಿಗೆ ಜಮಾ ಆಗೋದ್ರಿಂದ ಆ ಡಿವಿಡೆಂಟ್ ಅನ್ನು ಪಡೆದು ಅವರು ಸಹ ಉತ್ತೇಜನವನ್ನು ಪಡಿಬಹುದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ. ಮತ್ತು ಈ ದೇಶದಲ್ಲಿ 21 ಸಹಕಾರಿ ಬ್ಯಾಂಕ್ಗಳು ನಮ್ಮ ರಾಜ್ಯದಲ್ಲಿ ಏನದೇವ, ರಾಜ್ಯದ 21 ಸಹಕಾರಿ ಬ್ಯಾಂಕ್ಗಳ ಪೈಕಿ ನಮ್ಮ ಬ್ಯಾಂಕ್ ಪ್ರತಿಯೊಂದು ಸಾಲಕ್ಕೂ ವೈಯಕ್ತಿಕವಾಗಿ ನಾವು ದಾಖಲಾತಿಗಳನ್ನು ಮಾಡೀವಿ. 10,000 KCC ಸಾಲ ಕೊಟ್ಟರೆ ಮಾರ್ಟ್ಗೇಜ್ ಮಾಡೀವಿ. ಈ ಜಿಲ್ಲೆಯಲ್ಲಿ ಬೆಳೆ ಸಾಲ, ಡಬಲ್ ಫೈನಾನ್ಸ್ ಅಂದರೆ ಎರಡು ಕಡೆ ಒಂದು ಪಾಣಿ ಮ್ಯಾಗ ಸಾಲ ತಗೊಳ್ಳೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆ ರೀತಿ ತಗೊಂಡ್ರೆ ರೈತಗೂ ಕಷ್ಟ, ಬ್ಯಾಂಕ್ಗಳಿಗೂ ಕಷ್ಟ. ನಾವು ಕೊಟ್ಟಿರ್ತಕ್ಕಂಥ ಈ ಸಾಲದಲ್ಲಿ 28% ನಮಗೆ ನಬಾರ್ಡು, ಅಪೆಕ್ಸ್ ಬ್ಯಾಂಕ್ ಮುಖಾಂತರ ಬಂದರೆ 72%ನಷ್ಟು ಹಣವನ್ನು ನಾವು ಡಿಪಾಸಿಟ್ದಾರ ಹಣ ಕೊಟ್ಟಿರೋದ್ರಿಂದ ನಮ್ಮ ಸಾಲದ ರಿಕವರಿ ಸಮೀಪ 92-93% ನಮಗೆ ಅಗ್ರಿ ಇರ್ಬೋದು, ನಾನ್ ಅಗ್ರಿ ಇರ್ಬೋದು ವಸೂಲಿ ಇರೋದ್ರಿಂದ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಸಾಲ ಕೊಡುವಲ್ಲಿ ಆಗಿರ್ಬೋದು, ಸಾಲವನ್ನು ರೈತರಿಗೆ ಮುಟ್ಟಿಸುವಲ್ಲಿ ಆಗಿರ್ಬೋದು ಅತ್ಯಂತ ಪಾರದರ್ಶಕವಾಗಿ ಏನು ಇವತ್ತು ಜನಧನ ಈ ದೇಶಕ್ಕೆ ಯೋಜನೆಯನ್ನು ಈ ದೇಶದ ಪ್ರಧಾನಮಂತ್ರಿ ತಂದ್ರು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಬೆಳೆ ಸಾಲವನ್ನು ಪಡೆದಂಥ ರೈತರಿಗೆ SB ಅಕೌಂಟನ್ನು ಮಾಡಿ SB ಅಕೌಂಟ್ ಮುಖಾಂತರ ಅವರಿಗೆ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡೀವಿ. ಒಂದೇ ಅರ್ಥದಲ್ಲಿ ಹೇಳೋದಾದರೆ ಬೇನಾಮಿ ಸಾಲಗಳು ನಮ್ಮಲ್ಲಿ ಇರಬಾರದು, ಸಾಲಗಳ ದುರುಪಯೋಗ ಆಗಬಾರದು ಅನ್ನುವ ನಿಟ್ಟಿನಲ್ಲಿ SB ಅಕೌಂಟ್ ಮಾಡಿದ ಮುಖಾಂತರ ಮಾಡಿರತಕ್ಕಂಥದ್ದು, ಮಾರ್ಟ್ಗೇಜ್ ಮಾಡಿರತಕ್ಕಂಥದ್ದು, ದಾಖಲಾತಿಗಳನ್ನು ಸರಿಯಾಗಿಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಥಮ ಅಂತ ಹೆಮ್ಮೆಯಿಂದ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಈ ಬ್ಯಾಂಕ್ ಸುಮಾರು 20-25 ವರ್ಷದ ಅವಧಿಯಲ್ಲಿ ಬೆಳೆದು ಬಂದದ. ಇದರ ಗರಿಷ್ಠ ಲಾಭವನ್ನು ಈ ಜಿಲ್ಲೆಯ ರೈತರು ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಒಂದು ಸಂದರ್ಭದಲ್ಲಿ ಬಹಳಷ್ಟು ಹಾನಿಯನ್ನು ಅನುಭವಿಸಿ ಮುಚ್ಚತಕ್ಕಂಥ ಸ್ಥಿತಿಯೊಳಗೆ ಬಂದಂಥ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈಗ ಅತ್ಯಂತ ಒಂದು ಲಾಭದ ಸ್ಥಿತಿಯಲ್ಲಿದೆ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ಮುಖ್ಯವಾಗಿ ರೈತರಿಗೆ ವಿಶೇಷವಾಗಿ ಸಾಲ ಬೇಕು ಬೇಡಂತಲ್ಲ, ಬೆಳೆ ಸಾಲ ಇರ್ಬೋದು ಯಾವುದೇ ಸಾಲಗಳು ರೈತರಿಗೆ ಬೇಕು. ಸಾಲದ ಜೊತೆ ಬೇರೆ ಒಂದು ಕೃಷಿ ಪರಿಕರಗಳು ಬೇಕಾಗ್ತವೆ, ಯಾವುದೇ ಒಂದು ಕೃಷಿ ಯಂತ್ರಗಳಿರ್ಬೋದು ಅಥವಾ ರಸಗೊಬ್ಬರಗಳಿರ್ಬೋದು ಇನ್ನಿತರೆ ಕೃಷಿ ಪರಿಕರಗಳಿಗೆ ನಿಮ್ಮ ಒಂದು ಸಹಕಾರಿ ಬ್ಯಾಂಕ್ಗಳು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾವೆ, ಏನೇನು ಅನುಕೂಲತೆಗಳು ಒದಗುತ್ತಾ ಇದ್ದಾವೆ, ಜೊತೆಗೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದೆ, ಆ ಒಂದು ಯೋಜನೆಗಳು ನಿಮ್ಮ ಬ್ಯಾಂಕ್ ಮುಖಾಂತರ ಯಾವ ರೀತಿ ಒಂದು ಅನುಷ್ಠಾನ ಆಗ್ತಾ ಇದ್ದಾವೆ? ಕೃಷಿ ಪರಿಕರಗಳಂತ ನೀವು ಕೇಳಿದಂಥ ಪ್ರಶ್ನೆಗೆ, ಕೃಷಿ ಪರಿಕರಗಳು ಪ್ರತಿಯೊಂದು ಏಜೆನ್ಸಿಗಳ ಮುಖಾಂತರ, ಇವತ್ತು ರಾಜ್ಯ ಸರ್ಕಾರ ಧರ್ಮಸ್ಥಳದ ಏಜೆನ್ಸಿ ಇರ್ಬೋದು, ಬೇರೆ ಬೇರೆ ಯೋಜನೆಗಳ ಮುಖಾಂತರ ಬಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಯಾವ. ಇವತ್ತು ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಏನೇ ರೈತರಿಗೆ ಬೇಕಾಗ್ತಕ್ಕಂಥ ಕೃಷಿ ಉಪಕರಣಗಳನ್ನು ಬಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಕೃಷಿ ಸಹಕಾರಿ ಸಂಘಗಳ ಮುಖಾಂತರ ನಾವು ಮಾಡೀವಿ. ವಿಶೇಷವಾಗಿ ನೀವು ಏನು ರಸಗೊಬ್ಬರ ಅಂತ ಇವತ್ತು ನೀವೇನು ಕೇಳ್ತೀರಿ, ಮಾರ್ಕೆಟಿಂಗ್ ಫೆಡರೇಷನ್ ಮತ್ತು ಇಫ್ಕೋ ಕ್ರಿಬ್ಕೋ ಅನ್ನುವಂಥ ಏಜೆನ್ಸಿಗಳ ಮುಖಾಂತರ ಈ ರಾಯಚೂರು ಜಿಲ್ಲೆಯಲ್ಲಿ ಹೋದ ವರ್ಷ 338,000 ಚೀಲವನ್ನು, ಸುಮಾರು 35 crore ಹಣದಷ್ಟು ರಸಗೊಬ್ಬರವನ್ನು ನಾವು ರೈತರಿಗೆ ಈ ಸಹಕಾರಿ ಕ್ಷೇತ್ರದ ಮುಖಾಂತರ ನಾವು ಹಂಚಿವಿ. ಯಾವ ಸಹಕಾರಿ ಸಂಸ್ಥೆಗಳಲ್ಲಿ ದುಡಿಯುವ ಬಂಡವಾಳ ಇಲ್ಲ, ಇವತ್ತು ಫರ್ಟಿಲೈಸರ್ ತರಿಸೋದಕ್ಕೆ ರಸಗೊಬ್ಬರ ತರಿಸೋದಕ್ಕೆ ದುಡ್ಡಿಲ್ಲ, ಅಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ CC ಫರ್ಟಿಲೈಸರ್ ಅನ್ನುವಂಥ ಸಾಲವನ್ನು ಕೊಟ್ಟು ಇವತ್ತು ಸರ್ಕಾರ ಪ್ರತಿ ಹಳ್ಳಿಗಳಿಗೆ ಡೋರ್ ಡೆಲಿವರಿ ಕೊಡ್ತದೆ. ಒಂದು ಚೀಲ ಗೊಬ್ಬರ ಇವತ್ತು ರಾಯಚೂರಿಗೆ ಬಂದು ರಾಯಚೂರು ತಾಲೂಕದ ಹಳ್ಳಿಗಳಿಗೆ ಒಯ್ಯಬೇಕಾದ್ರೆ ಸುಮಾರು 15-20 ರೂಪಾಯಿ ಖರ್ಚು ಬರ್ತದೆ. ಆದರೆ ಆ ಹಳ್ಳಿಯಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ರಸಗೊಬ್ಬರ ಸಿಗುವಂಥ ವ್ಯವಸ್ಥೆ ಆದರೆ, ಮೊನ್ನೆ ನೀವು ನೋಡಿದರೆ DAP ಗೆ ಅತ್ಯಂತ ಡಿಮ್ಯಾಂಡ್. ಆ DAP ಅನ್ನು ನಮ್ಮ ಸಹಕಾರಿ ಕ್ಷೇತ್ರದ ಮುಖಾಂತರ 100-100 ಆಗಿಲ್ಲ, ಆದರೂ ತಕ್ಕ ಮಟ್ಟಿಗೆ ನಾವು ಅಂತ ರಸಗೊಬ್ಬರವನ್ನು ಹೆಚ್ಚಿನ ಮಟ್ಟದಲ್ಲಿ ತರಿಸಿ ಇವತ್ತು ಕೃಷಿ ಇಲಾಖೆ ಇರಬಹುದು, ನಾವು ಇರಬಹುದು, ಎಲ್ಲರೂ ಸೇರಿ ಇವತ್ತು ಸರಿಯಾದ ರೀತಿಯಲ್ಲಿ ನಾವು ಮಾಡೀವಿ. ವಿಶೇಷವಾಗಿ ಮತ್ತು MT ಸಾಲಗಳು, ಇವತ್ತು ಪೈಪ್ಲೈನ್ ಇರ್ಬೋದು, ಕೆರೆ ಇರ್ಬೋದು, ಗೋಡಾನುಗಳಿರ್ಬೋದು, ಅಂತ ರೈತರ ಅನುಕೂಲಕ್ಕೆ ಇವತ್ತು ನೀವು ಪೈಪ್ಲೈನು ಕೆರೆ ಸಾಲಗಳು ತಗೊಂಡ್ರೆ 4% ಒಳಗೆ ಸಿಗ್ತವೆ. ಬೆಳೆ ಸಾಲ 0% ಒಳಗೆ ಸಿಕ್ಕರೆ 3% ಒಳಗೆ ಸಾಲ ಸಿಗ್ತದೆ. ಇದನ್ನೂ ಸಹ ಅತ್ಯಂತ ವ್ಯವಸ್ಥಿತವಾಗಿ ಸುಮಾರು 10 ಲಕ್ಷದವರೆಗೆ ಏನು ಇವತ್ತು ಪೈಪ್ಲೈನ್ ಸಾಲ ತಗೊಂಡ್ರೆ ಇರುವಂತಹ ವ್ಯವಸ್ಥೆ ಇರೋದ್ರಿಂದ ಯಾವ ರೈತರಿಗೆ ಈ ವ್ಯವಸ್ಥೆ ಸಿಕ್ಕಿಲ್ಲ ಅಂಥವರು ಸಹ ಈ ವ್ಯವಸ್ಥೆಯನ್ನು ನೀವು ಬಳಸಿಕೊಳ್ಬೋದು. ಗ್ರಾಮೀಣ ಭಂಡಾರ ಯೋಜನೆಯಲ್ಲಿ ನಾವು ಕೊಡ್ತಕ್ಕಂಥ ಸಾಲಕ್ಕೆ ಇವತ್ತು NABARD 25% ಸಬ್ಸಿಡಿ ಕೊಡ್ತದೆ. ಯಾವ ರೈತರು ಇವತ್ತು ಹತ್ತಿ ಬೆಳೆತಕ್ಕಂಥವ್ರು, ಬೇರೆ ಬೇರೆ ಬೆಳೆ ಬೆಳೆತಕ್ಕಂಥವ್ರು, ನೀವು ಸ್ಟಾಕ್ ಮಾಡಬೇಕು ಅನ್ನೋದನ್ನು ನಿಮಗೇನಾದರೂ ಗಮನದಲ್ಲಿದ್ದರೆ ಗೋಡಾನ್ ಕಟ್ಟಿಕೊಂಬುದಕ್ಕೂ ನಮ್ಮಲ್ಲಿ ಅವಕಾಶಗಳಿದಾವೆ. ಮತ್ತು NABARD 25% ಸಹಾಯಧನ ಯೋಜನೆಯನ್ನು ನೀವು ಪಡಿಬೋದು. ತಾವು ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ಹೇಗನ್ನಿಸುತ್ತೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಸಹಕಾರಿ ಬ್ಯಾಂಕ್ಗಳು ಹುಟ್ಕೊಂಡಿದ್ದಾವೆ, ಈಗ ಪ್ರತಿ ತಾಲೂಕಿನಲ್ಲಿರ್ಬೋದು, ಹಳ್ಳಿ ಹಳ್ಳಿಗೆಲ್ಲ ಆಗ್ತಾ ಇದ್ದೇವೆ, ಎಲ್ಲ ಸ್ಥಿತಿಗತಿ ಹೇಗಿದೆ ಅಂತ ಅನಿಸುತ್ತೆ ತಾವು, ಯಾಕಂದರೆ ಸಾಕಷ್ಟು ಅನುಭವ ಇದೆ ನಿಮಗೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ, ಯಾಕಂದರೆ ಈಗಾಗಲೇ ಸರ್ಕಾರ ಬಡ್ಡಿ ಇರಲಾದಂಥ ಸಾಲವನ್ನು ಸಹಕಾರಿ ಸಂಸ್ಥೆಗಳ ಮುಖಾಂತರ ರೈತರಿಗೆ ಕೊಡ್ತಾ ಇದೆ. ತಾವು ಹೇಳಿದ್ರು 93% ನಮ್ಮ ಬ್ಯಾಂಕಿಂದು ರಿಕವರಿ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಆದರೆ ಕೆಲವೊಂದು ಸಂಸ್ಥೆಗಳು, ಕೆಲವೊಂದು ಸಹಕಾರಿ ಸಂಘಗಳು ಇನ್ನೂ ನಷ್ಟದಲ್ಲಿದ್ದೇವೆ ಅಂತಕ್ಕಂಥ ವಿಚಾರ ಹೊರಬರಬೇಕಾದ್ರೆ ಯಾವ ರೀತಿ ಒಂದು ಯೋಜನೆಗಳನ್ನ ಹಾಕೋಬೇಕು, ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಆಡಳಿತ ಮಂಡಳಿ ಇರ್ಬೋದು, ವರ್ಕರ್ಸ್ ಇರ್ಬೋದು, ಯಾವ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕಾಗತ್ತಂತಿರ್ತಾವೆ? ಸಹಕಾರಿ ರಂಗದಲ್ಲಿ ಉಳಿದಂಥ ಸೌಹಾರ್ದ ಸೊಸೈಟಿಗಳು ಯಾವ ರೀತಿ ಇದೆ ಅನ್ನೋಂಥ ನೀವು ಪ್ರಶ್ನೆಯನ್ನು ಮಾಡಿದಿರಿ. ಈ ಜಿಲ್ಲೆಯಲ್ಲಿ 314 ಸೌಹಾರ್ದ ಸಹಕಾರಿಗಳಿದಾವೆ, ಅದರೊಳಗೆ 274 ಇವತ್ತು ವರ್ಕಿಂಗ್ನೊಳಗೆ ಅದಾವೆ. ಅವರೂ ಸಹ ಸುಮಾರು 1544 ಠೇವಣಿಯನ್ನು ಹೊಂದಿ ಒಂದು 1213 ಸಾಲವನ್ನು ಕೊಟ್ಟಾರ. ಹಿಂದಕ್ಕೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಒಂದು ದೊಡ್ಡ ಹೋಬಳಿ ಪ್ರದೇಶದಲ್ಲಿ ನೋಡಿದರೆ ಫೈನಾನ್ಸ್ಗಳನ್ನು ನಾವು ನೋಡ್ತಿದ್ವಿ. ಸುಮಾರು 4% ಸಿಗತಕ್ಕಂಥ ಸಾಲ, 10% ಸಿಗತಕ್ಕಂಥ ಸಾಲ ಇವತ್ತು 1 ರೂಪಾಯಿ ಬಡ್ಡಿ ಖಾಸಗಿಯಾಗಿ ಹೇಳಿದರೆ ಇವತ್ತು 12% ಬಡ್ಡಿಗೆ ಬೇಡ, 15% ಬಡ್ಡಿಗೆ ಬಡ್ಡಿ ದರ ಇಳಿಸಿದಂಥ ಕೀರ್ತಿ ಸಹಕಾರಿ ಕ್ಷೇತ್ರಕ್ಕೆ ಸಲ್ತದೆ. ಸಹಕಾರಿ ಕ್ಷೇತ್ರದಲ್ಲಿ ವೃತ್ತಿಯಿಂದ ನಾವು ರೈತರಾಗಿ, ವೃತ್ತಿಯಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡಿ, ಪ್ರವೃತ್ತಿಯಿಂದ ನಾವು ಸಹಕಾರಿಗಳಾಗಬೇಕು. ವಿಶೇಷವಾಗಿ ಆಡಳಿತ ಮಂಡಳಿ, ಒಬ್ಬ ನೌಕರದಾರರಿಗೂ ಸಹ ಇವತ್ತು ಇಂಜಿನಿಯರಿಂಗು ದೊಡ್ಡ ದೊಡ್ಡ ಡಬಲ್ ಡಿಗ್ರಿ ಮಾಡಿದಂಥವರಿಗೆ ಉದ್ಯೋಗ ಇಲ್ಲ. ನಿಮ್ಮೂರಿನಲ್ಲೇ ನಿಮಗೆ ಉದ್ಯೋಗ ಸಿಕ್ಕದ, ಒಂದು ಸೌಹಾರ್ದ ಇರಬಹುದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರಬಹುದು, ನೌಕರಿ ಸೇರುವ ದಿನ ನೌಕರಿ ಬೇಕಂತ ನೀವು ಸೇರ್ತೀರಿ. ಸೇರಿದ ನಂತರ ಇದು ಸಾರ್ವಜನಿಕರ ಹಣ, ಇದನ್ನು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಸಾಲವನ್ನು ಕೊಡಬೇಕು. ಸಾಲ ಯಾರಿಗೆ ಕಟ್ಟುವ ಶಕ್ತಿ ಅದ ಅವ್ರಿಗೆ ಕೊಡಬೇಕು, ಅದು 100-100 ವಸೂಲಿ ಆಗಬೇಕು ಅನ್ನುವ ದೂರದೃಷ್ಟಿಯನ್ನು ಇಟ್ಟುಕೊಂಡು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಎರಡು ಪ್ರಾಮಾಣಿಕವಾಗಿ ಸಾಲ ಕೊಟ್ಟಾಗ ಮಾತ್ರ ನಿಮಗೆ ಸಾಲ ವಸೂಲಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸಾಲ ವಸೂಲಿ ಆಗಲ್ಲ ಅಂದರೆ ನೀವು ಠೇವಣಿದಾರರಿಗೆ ಸಾಲವನ್ನು ಕೊಡೋದಕ್ಕೆ ಸಾಧ್ಯ ಆಗಂಗಿಲ್ಲ. ಇವತ್ತು ನನ್ನ ತಿಳಿದ ಮಟ್ಟಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನೀವು 10-11% ಮೇಲ್ಪಟ್ಟು ಸೌಹಾರ್ದ ಡಿಪಾಯಿಟ್ಗಳನ್ನು ತಗೋಬಾರ್ದು. ಇವತ್ತು 12-13% ನೀವು ಠೇವಣಿಯ ಡಿಪಾಯಿಟ್ ಕೊಟ್ಟು ಪ್ರತಿ ತಿಂಗಳ ಬಡ್ಡಿ ಕೊಟ್ಟು 6 ತಿಂಗಳಿಗೊಂದ್ಸಲ ನೀವು ಬಡ್ಡಿ ವಸೂಲಿ ಮಾಡತಕ್ಕಂಥ ರೂಢಿಯನ್ನು ನೀವು ಇಟ್ಟುಕೊಂಡ್ರೆ ನಿಮ್ಮ ಸಂಘಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಗುರು ರಾಘವೇಂದ್ರ ಇರಬಹುದು, ಕಣ್ವ ಇರಬಹುದು, ಬೇರೆ ಬೇರೆ ಇವತ್ತು ಪೇಪರ್ಗಳಲ್ಲಿ ಬರ್ತವೆ. ಆ ಬಂದಿರತಕ್ಕಂಥ ಆಡಳಿತ ಮಂಡಳಿಯ ಅಧ್ಯಕ್ಷ ಸದಸ್ಯರು ಇವತ್ತು ಬಂಧನಕ್ಕೊಳಗಾಗ್ಯಾರ. ವಿಶೇಷವಾಗಿ CEO ಆತ್ಮಹತ್ಯೆಗಳನ್ನು ಮಾಡಿಕೊಂಡಾರ. ರಾಜ್ಯದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ನಮಗೆ ಸಂಬಳ ಇದು ಸಾರ್ವಜನಿಕರ ಹಣ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನೀವು ಬೆಳೀಬೇಕು. ನಿಮ್ಮ ಸಂಘವನ್ನು ಪ್ರಾಮಾಣಿಕವಾಗಿ ಬೆಳೆದಾಗ ಮಾತ್ರ ಈ ಸಹಕಾರಿ ಕ್ಷೇತ್ರಕ್ಕೆ ಹೆಸರು ಬರುತ್ತದೆ. ಇಲ್ಲ ಅಂದರೆ ನಾನು ಕೆಟ್ಟ ಬೆಳವಣಿಗೆಗಳನ್ನು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಪ್ರಾಮಾಣಿಕವಾಗಿ, ಇದು ನನ್ನ ದುಡ್ಡಲ್ಲ, ಇದು ಪರರ ದುಡ್ಡು, ಕಷ್ಟಪಟ್ಟು ದುಡ್ದಂಥವ್ರದ್ದು, ನಿವೃತ್ತಿ ಆಗಿರ್ತಕ್ಕಂಥವ್ರು, ವಿಧವೆಯರಿಟ್ಟಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬೆವರು ಸುರಿಸಿ ಇಟ್ಟಿರ್ತಕ್ಕಂಥ ದುಡ್ಡು ಯಾವುದೇ ಹಂತದಲ್ಲಿ ದುರುಪಯೋಗ ಆಗಬಾರ್ದು ಅನ್ನುವಂಥದ್ದನ್ನು ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ಸಹಕಾರಿ ಸಂಘಗಳನ್ನು ನಡೆಸಿದಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ 99% ಸಹಕಾರಿ ಸಂಘಗಳು ಚೆನ್ನಾಗಿ ನಡೆದವ. ಇಷ್ಟೆಲ್ಲ ಇದ್ರೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಯಾಕೆ ಲಾಭವನ್ನ ಆಗಿಲ್ಲ, ನಷ್ಟವನ್ನ ಹೊಂದ್ಯಾರ ಅನ್ನೋಂಥ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಬರೇ ಬೆಳೆ ಸಾಲ ಕೊಟ್ಟು ಬೆಳೆ ಸಾಲ ವಸೂಲಿ ಮಾಡಿದರೆ ಇದು ಲಾಭ ಆಗಂಗಿಲ್ಲ. ಇದಕ್ಕೆ ಪೂರಕವಾಗಿ ರಸಗೊಬ್ಬರದ ವ್ಯವಹಾರ ಮಾಡಬೇಕು, ಪಿಗ್ಮಿಯ ವ್ಯವಹಾರ ಮಾಡಬೇಕು, ಅಲ್ಲಿರ್ತಕ್ಕಂಥ ಸಣ್ಣ ಏನು ಗ್ರಾಹಕರಿಗೆ ಬೇಕಾಗಿರತಕ್ಕಂಥ ಸೂಪರ್ ಮಾರ್ಕೆಟ್ನ ವ್ಯವಹಾರ ಆಗಿರ್ಬೋದು, ಸಾವಯವದ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಸಾವಯವ ಪದಾರ್ಥಗಳನ್ನು, ಒಳ್ಳೆಣ್ಣೆಯನ್ನು, ಅತ್ಯಂತ ಗುಣಮಟ್ಟದ ವಸ್ತುಗಳನ್ನು ಇವತ್ತು ಹಳ್ಳಿಗಳಲ್ಲಿ ಸಿಗತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿದರೆ ಇವತ್ತು ಈ ದೇಶದ ಅತ್ಯಂತ ಶ್ರೀಮಂತನಂತ ನಾವು ಯಾರು ಅದಾನಿ ಅಂಬಾನಿಯನ್ನು ಕರಿತೀವಿ, ರಿಲಯನ್ಸ್ ಮಾರ್ಟ್ಗಳ ಮುಖಾಂತರ ಅವರು ಮಾಡ್ತಕ್ಕಂಥ ಕೆಲಸ ಏನು, ಇವತ್ತು ಕಿರಾಣಿ ಕಾಯಿಪಲ್ಲೆ ವ್ಯವಹಾರ, ಈ ಕಿರಾಣಿ ವ್ಯವಹಾರ ಇವತ್ತು ನಮ್ಮ ಸಹಕಾರಿ ಸಂಘಗಳ ಮುಖಾಂತರ ನಾವು ಮಾಡಿದರೆ 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದರೆ ಅದು ಒಂದು ತಿಂಗಳದೊಳಗೆ ಟರ್ನ್ ಓವರ್ನ ಆದರೆ 8% ಮಾರ್ಜಿನ್ ಸಿಗ್ತದೆ. 8 × 12 ತಿಂಗಳ ನಾವು ಲೆಕ್ಕ ಮಾಡಿದರೆ 1 ಲಕ್ಷಕ್ಕೆ 1 ಲಕ್ಷ ವಾಪಸ್ ಬರ್ತಕ್ಕಂಥ ಉದಾಹರಣೆ ನಮ್ಮಲ್ಲಿರೋದ್ರಿಂದ ನೌಕರಿ ಹೊಂದಿದಂಥವ್ರು ನೀವು, ಒಬ್ಬ ಪಾನ್ ಶಾಪ್ನವ 6 ಗಂಟೆಗೆ ಬಂದು ಕಸ ಹೊಡ್ಕೊಂಡು ಊದಿನ ಕಡ್ಡಿ ಹಚ್ಚಿಕೊಂಡು ಸಾಯಂಕಾಲ 6 ಗಂಟೆಗೆ ಮನೆಗೆ ಹೋಗ್ತಾನ, ಶ್ರದ್ಧೆಯಿಂದ ಮಾಡ್ತಾನ, ಅದೇ ಶ್ರದ್ಧೆ ಒಬ್ಬ ಪಾನ್ ಶಾಪ್ನವರು, ಒಬ್ಬ ಹೋಟೆಲ್ದವರು, ಏನು ಖಾಸಗಿ ವ್ಯಾಪಾರಿಗಳು ಸಣ್ಣ ಪುಟ್ಟ ವ್ಯಾಪಾರಿಗಳು ಮಾಡ್ತಾರ, ಅಷ್ಟೇ ಶ್ರದ್ಧೆಯನ್ನು ಇಟ್ಟುಕೊಂಡು ಇವತ್ತು ಸಹಕಾರಿ ಸಂಸ್ಥೆಗಳು ಮಾಡಿದರೆ ಇವತ್ತು ಈ ದೇಶದ ಅತ್ಯಂತ ದೊಡ್ಡ ಸಂಸ್ಥೆ ಇಫ್ಕೋ ಅಂತ ನಾವು ಏನು ಕರಿತೀವಿ, ಅವರು 18% ಡಿವಿಡೆಂಡ್ ಕೊಡ್ತಾರೆ. ಆ ಡಿವಿಡೆಂಡ್ ಕೊಡುವ ರೀತಿಯಲ್ಲಿ ಈ ಸಹಕಾರಿ ಸಂಘಗಳು ಆಗ್ತವ ಅನ್ನುವಂಥದ್ದು ಉದಾಹರಣೆ ನನ್ನ ಸೊಸೈಟಿ. ಸುಮಾರು ದಿನಗಳ ಹಿಂದೆ ನಷ್ಟದಲ್ಲಿರ್ತಕ್ಕಂಥ ಸಂಘ ಪ್ರತಿ ವರ್ಷ ನಾವು ಲಾಭವನ್ನು ಕೊಡ್ತೀವಿ, ಪ್ರತಿ ವರ್ಷ ರೈತರಿಗೆ ಬೇಕಾಗಿರತಕ್ಕಂಥ ಅನುಕೂಲಗಳನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಅತ್ಯಂತ ಅಚ್ಚುಕಟ್ಟಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರತಿಯೊಬ್ಬ ಸಾಲಗಾರರಿಗೆ ಪಾಸ್ಬುಕ್ ಕೊಡ್ತಕ್ಕಂಥ ವ್ಯವಸ್ಥೆ, ಸಾಲ ಕಟ್ಟಿರೋರಿಗೆ ರಸೀದಿ ಬುಕ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಬಂದಿರತಕ್ಕಂಥ ಪಾಣಿಗಳು ಇದು ನೈಜನೋ ಅಲ್ಲನೋ ಅನ್ನುವಂಥದ್ದನ್ನು ಗುರುತು ಮಾಡಿಕೊಳ್ತಕ್ಕಂಥ ಕೆಲಸ, ಇದು ಸಾರ್ವಜನಿಕರ ಹಣ ಅನ್ನುವುದನ್ನು ನಮ್ಮ ವಿಚಾರದಲ್ಲಿ ಇಟ್ಟುಕೊಂಡು ಕೊಡ್ತಕ್ಕಂಥ ಸಂದರ್ಭದಲ್ಲಿ 100 ಸಲ ಆಲೋಚನೆ ಮಾಡಿ ನೀವು ಸಾಲವನ್ನು ಕೊಟ್ಟರೆ ಖಂಡಿತ ನಮ್ಮ ಸಂಸ್ಥೆಗಳು ಸಹ ಏನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳು ಯಾವ ರೀತಿ ಇದಾವೋ ಆ ರೀತಿ ಲಾಭ ಮಾಡೋದಕ್ಕೆ ಎಲ್ಲ ರೀತಿಯ ಅನುಕೂಲಗಳು ನಮಗಿರೋದ್ರಿಂದ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು ಅನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಾವು ಹೇಳಿದಾಗೆ ಲಾಭದಲ್ಲಿದೆ, ಲಾಭದಲ್ಲಿರಬೇಕಾದ್ರೆ ತಾವೇ ಹೇಳಿದ್ರೆ ಈಗ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಅಥವಾ ಏನು ಉದ್ಯೋಗಿಗಳಿರ್ತಾರೋ ಚೆನ್ನಾಗಿ ಕೆಲಸ ಮಾಡಬೇಕು, ಶ್ರದ್ಧೆಯಿಂದ ಮಾಡ್ಬೇಕಂತಕ್ಕಂಥ ವಿಚಾರ, ಜೊತೆಗೆ ಆಡಳಿತ ಮಂಡಳಿಯು ಅಷ್ಟೇ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕಿನ ಮುಂದಿನ ಒಂದು ಯೋಜನೆಗಳು ಏನಾದರೂ ಹೊಸ ಯೋಜನೆಗಳಿದಾವ, ಯಾವ ರೀತಿ ಈಗ ಕನ್ಸ್ಯೂಮರ್ ಸೊಸೈಟಿಗಳು ಜಾಸ್ತಿ ಆಗಬೇಕಾಗಿದೆ, ರೈತರಿಗೆ ವಿಶೇಷವಾಗಿ ಸಾವಯವ ಕೃಷಿಗೆ ಜಾಸ್ತಿ ಬರಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ, ಆದರೆ ಸಾವಯವ ಪರಿಕರಗಳು ಅವರಿಗೆ ಕಡಿಮೆ ಒಂದು ದರದಲ್ಲಿ ಸಿಗುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಮುಂದಿನ ವಿಷನ್ನು ಏನಿದೆ, ಯಾವ ರೀತಿ ಇದನ್ನು ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ಹೊಸ ಹೊಸ ಯೋಜನೆಗಳು ಯಾವಾದರೂ ತರುವಂಥ ಒಂದು ವಿಷನ್ ಇದೆ ತಮ್ಮದು ಹೇಗೆ? ಕೇಂದ್ರ ಬ್ಯಾಂಕು ನೇರವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ತಾಲೂಕಾ TAP ಸಮಸ್ಯೆಗಳನ್ನು ನಾವು ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಇವತ್ತೇನು ಕೇಂದ್ರ ಸರ್ಕಾರ MSC ಸ್ಕೀಮ್ ಅಂತ ಏನು ತಂತು, ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ಸಂಘಕ್ಕೆ ಯಾವುದೂ ಗೋಡಾನ್ ಇಲ್ಲ, ಆ ಗೋಡಾನಿಗೆ ಎಷ್ಟೇ ಸಾಲ ತಗೊಂಡ್ರು 1% ಒಳಗೆ ಗೋಡಾನ್ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಅಂಥವು ನಮ್ಮಲ್ಲಿ 48 ಸಹಕಾರಿ ಸಂಘಗಳಿಗೆ 1,147 ಕೋಟಿಯಷ್ಟು ಹಣವನ್ನು ಈ ಸ್ಕೀಮಿನ ಮುಖಾಂತರ ನಾವು ಕೊಟ್ಟಿದ್ದೀವಿ. ಟೋಟಲ್ 18 ಕೋಟಿಯಷ್ಟು ನಾವು ಸಾಲವನ್ನು ನಬಾರ್ಡಿನ ಮುಖಾಂತರ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕೊಟ್ಟಿವಿ. ಆ ಸಹಕಾರಿ ಸಂಘಗಳು ಇವತ್ತು ಗೋಡಾನ್ ಮಾಡುವುದರ ಮುಖಾಂತರ ಬೆಳೆದಿರ್ತಕ್ಕಂಥ ಭತ್ತವನ್ನು ಅಲ್ಲಿ ಸ್ಟಾಕ್ ಮಾಡಿ ಆ ಪ್ಲಜ್ ಲೋನನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ದರ ಕುಸಿತವಾದಾಗ ರೈತರಿಗೆ ಸಹಾಯವನ್ನು ಮಾಡ್ತಕ್ಕಂಥ ವ್ಯವಸ್ಥೆ, ಆ ಗೋಡಾನುಗಳಲ್ಲಿ ರಸಗೊಬ್ಬರಗಳನ್ನು ಸ್ಟಾಕ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ, ವಿಶೇಷವಾಗಿ ಇವತ್ತು ಅಮಿತ್ ಶಾ ಅವರು ಕೇಂದ್ರದ ಸಹಕಾರಿ ಸಚಿವರಾಗಿರೋದ್ರಿಂದ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಕಂಪ್ಯೂಟರೈಸೇಷನ್ ಆಗಬೇಕು, ತಂತ್ರಜ್ಞಾನದ ಉಪಯೋಗ ಆಗಬೇಕು. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು ನೋಡುವ ರೀತಿಯಲ್ಲಿ ಇವತ್ತು ನಾವು ಎಲ್ಲ ರೈತರಿಗೆ ATM ಕಾರ್ಡ್ಗಳನ್ನು ಕೊಟ್ಟಿವಿ, ATM ಕೇಂದ್ರಗಳನ್ನು ಮಾಡಿವಿ, ಫೋನ್ ಪೇ ಮುಖಾಂತರ ವ್ಯವಹಾರ ಮಾಡೋದಕ್ಕೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಏನು ಬಾಡಿಗೆಯಲ್ಲಿರ್ತಕ್ಕಂಥ ಏನು ಶಾಖೆಗಳನ್ನು ಸ್ವಂತ ಶಾಖೆಗಳಾಗಿ ಮಾಡ್ತಕ್ಕಂಥದ್ದು ಇವತ್ತು ದೇಶ ಇವತ್ತು ಏನು ವಾತಾವರಣ ಕಲುಷಿತ ಆಗ್ಯದ, ಏನು ಸೌರಶಕ್ತಿಯನ್ನು ಬಳಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಮ್ಮ ಮುಖ್ಯ ಶಾಖೆ ಮತ್ತು ನಮ್ಮ ಸ್ವಂತ ಕಟ್ಟಡಗಳಿಗೆ ಆ ಸೌರಶಕ್ತಿಯಿಂದ ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ತನ್ನು ನಾವು ಬಳಸಿಕೊಳ್ತಕ್ಕಂಥದ್ದು ಮತ್ತು ಎಲ್ಲ ಗ್ರಾಹಕ ರೈತ ಸ್ನೇಹಿಯಾಗಿ ವ್ಯವಹಾರಗಳನ್ನು ಮಾಡೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಕೊನೆಯದಾಗಿ, ಸಹಕಾರಿ ಕ್ಷೇತ್ರ ಉಳಿಬೇಕು ಬೆಳಿಬೇಕು ಅಂತಂದರೆ ತಮ್ಮ ಒಂದು ಕಿವಿ ಮಾತು, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ಮತ್ತು ಆಡಳಿತ ಮಾಡ್ತಕ್ಕಂಥ ಆಡಳಿತಗಾರರಿಗೆ ಏನು ಒಂದು ಸಂದೇಶವನ್ನು ಕೊಡ್ತೀರಿ? ಸಹಕಾರಿ ಕ್ಷೇತ್ರ ಯಾವುದೇ ಒಬ್ಬ ರಾಜಕೀಯ ನಾಯಕ ಬೆಳಿಬೇಕಾದ್ರೆ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಬರಬೇಕು, ಇಲ್ಲ ಅಂದರೆ ಆ ಹಳ್ಳಿಯಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖಾಂತರ ಇವತ್ತು ಏನು ನಾಯಕತ್ವದ ಗುಣಗಳು ನಮ್ಮಲ್ಲಿ ಬೆಳೀತಾವೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಜನ ನೀವು MLAಗಳನ್ನು ನೋಡಿದರೆ ಮಂಡಲದ ವ್ಯವಸ್ಥೆ ಇರತಕ್ಕಂಥ ದಿನಮಾನಗಳಲ್ಲಿ ಮಂಡಲ ಪಂಚಾಯಿತಿಯ ಪ್ರಧಾನರಾಗಿ ಇಲ್ಲ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಬೆಳೆದು ಬಂದಂಥದ್ದನ್ನು ನಾವು ನೋಡೀವಿ. ಇವತ್ತು ರಾಯಚೂರು ಜಿಲ್ಲಾ ಬ್ಯಾಂಕಿನ ಉದಾಹರಣೆ ನಾನು ನೋಡೋದಾದರೆ ಇವತ್ತು ಹಾಲಪ್ಪಾಚಾರ್ಯರು ಈ ಬ್ಯಾಂಕ್ ನಿಂತೋದಂಥ ಸಂದರ್ಭದಲ್ಲಿ ಅತ್ಯಂತ ಶ್ರಮ ವಹಿಸಿ ಏನು ಕೆಲಸ ಮಾಡಿದರು, ಒಂದು ಸಲ MLA ಆದರು, MLC ಆದರು, ಇವತ್ತು ಮಂತ್ರಿಗಳಾಗ್ಯಾರ. ಅದೇ ರೀತಿ ನಮ್ಮ ಇನ್ನೊಬ್ಬ ನಿರ್ದೇಶಕ ಬಯಾಪುರ ಶರಣಗೌಡ ಇವತ್ತು MLC ಆಗ್ಯಾನ. ಇನ್ನೊಬ್ಬ ನಮ್ಮ ಇಂದಿನ ಅವಧಿಯ ಅಧ್ಯಕ್ಷರು ಪಂಪನಗೌಡರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದರು ಅಧ್ಯಕ್ಷರಾದರು. ಅದೇ ರೀತಿ ಇವತ್ತು ರಾಜಶೇಖರ ನಾಯಕರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದರು. ಈ ಎಲ್ಲ ಉದಾಹರಣೆಗಳನ್ನು ತಗೊಂಡ್ರೆ ಏನು ಇವತ್ತು ಆಡಳಿತ ಮಂಡಳಿಯ ಸದಸ್ಯರು ಪ್ರಾಮಾಣಿಕವಾಗಿ ನೀವು ಸೇವೆಯನ್ನು ಗುರುತಿಸಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಒಳ್ಳೆಯ ನಾಯಕರಾಗೋದಕ್ಕೆ ಈ ಸಹಕಾರಿ ಕ್ಷೇತ್ರದ ಮುಖಾಂತರ ಅವಕಾಶಗಳು ಇರ್ತಾವ. ನೀವು 10 ಕೋಟಿ ಖರ್ಚು ಮಾಡಿದ್ರು ನಿಮಗೆ ಜನ ಬೆಂಬಲ ಸಿಗಂಗಿಲ್ಲ, ಆದರೆ ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಮುಂದಿನ ನಿಮ್ಮ ಭಾವಿ ಜೀವನಕ್ಕೆ ಇದು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶೇಷವಾಗಿ ಸಿಬ್ಬಂದಿಗಳಿಗೆ, ನೀವು ರೈತರ ಮಕ್ಕಳು, ರೈತರು ಇವತ್ತು ದೇಶದ ಬೆನ್ನೆಲುಬು ಅಂತ ಕರಿತೀವಿ. ರೈತರಿಗೆ ಪ್ರತಿನಿತ್ಯ ಶೋಷಣೆಗಳಾಗ್ತಾವೆ. ಪ್ರತಿ ವರ್ಷ ಇವತ್ತು ಹವಾಮಾನದ ವೈಪರೀತ್ಯಗಳಿರ್ಬೋದು, ಸೈಕ್ಲೋನ್ಗಳಿರ್ಬೋದು, ಅವರು ಬೆಳೆದಂಥ ಬೆಳೆ ಕೈಗೆ ಸಿಗಲಾರ್ದನೆ ನಷ್ಟ ಹೊಂದತಕ್ಕಂಥ ರೈತರಿಗೆ ನೈತಿಕ ಸ್ಥೈರ್ಯ ನೀವು ಕೊಡಬೇಕಾದ್ರೆ ಒಂದು ನೌಕರಿಗೆ ಬಂದ ತಕ್ಷಣಕ್ಕೆ ನಾವು ನೌಕರದಾರರು ಅನ್ನುವುದನ್ನು ಮರೆತು ಈ ಜಿಲ್ಲೆಯ ನಾಗರಿಕರು, ಈ ಜಿಲ್ಲೆಯ ನಾವು ಮಕ್ಕಳು, ನಮ್ಮಲ್ಲಿ ಬಂದಿರತಕ್ಕಂಥ ನಮ್ಮ ಕಣ್ಣು ಮುಂದೆ ಬಂದಿರತಕ್ಕಂಥ ಗ್ರಾಹಕರು ಇವತ್ತಿನ ದೇವರು ಅನ್ನುವುದನ್ನು ಕಲ್ಪನೆಯಲ್ಲಿ ಇಟ್ಟುಕೊಂಡು ಅವರಿಗೆ ಒಳ್ಳೆಯ ಸೇವೆಯನ್ನು ಮಾಡತಕ್ಕಂಥ ರೂಢಿಯನ್ನು ನೀವು ಮಾಡಿಕೊಳ್ಬೇಕು. ಒಬ್ಬ ನೌಕರದಾರರು ನೀವು ಒಳ್ಳೆಯದು ಮಾಡಿದರೆ ಅದು ನಿಮ್ಮ ಕುಟುಂಬಕ್ಕೆ ಕಟ್ಟಿಟ್ಟ ಬುತ್ತಿ, ಮುಂದೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಅದು ಒಳ್ಳೆಯದಾಗ್ತದೆ. ಸಿಕ್ಕಿರ್ತಕ್ಕಂಥ ನೌಕರಿಯಲ್ಲಿ ನೀವು ಮೈಗಳತನವನ್ನು ಮಾಡಿಕೊಂಡು ಹಣಕಾಸಿನ ದುರುಪಯೋಗಗಳನ್ನು ಮಾಡಿಕೊಂಡ್ರೆ ನಿಮ್ಮ ಸಂಸ್ಥೆಗಳನ್ನು ನೀವೇ ಮುಚ್ಚಿದಂಥ ಸ್ಥಿತಿ ನಿಮಗೆ ಬರ್ತದೆ. ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿರಿ, ಅದು ನಿಮಗೂ ಒಳ್ಳೆಯದಾಗ್ತದೆ, ಸಮಾಜಕ್ಕೂ ಒಳ್ಳೆಯದಾಗ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ ಅನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಳ್ಳೆಯದು ವಿಶ್ವನಾಥ್ ಪಾಟೀಲ್ ಅವರು, ಇದುವರೆಗೂ ರಾಯಚೂರು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೆದು ಬಂದ ರೀತಿ ಮತ್ತು ವಿಶೇಷವಾಗಿ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಯಾವ ರೀತಿ ಬೆಳೆದು ಬಂತು, ಏನೆಲ್ಲ ಒಂದು ಸಹಾಯ ಸೌಲಭ್ಯವನ್ನು ಜಿಲ್ಲೆಯ ಸಾರ್ವಜನಿಕರಿಗೆ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಹಕಾರಿ ಸಪ್ತಾಹದ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಹಾಗೂ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಡೆದು ಬಂದ ದಾರಿ ಕುರಿತು ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ತೋಣದಿನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲತಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಬ್ಯಾಂಕುಗಳ ಸಹಾಯವಾಣಿಯನ್ನು ಅಂದ್ರೆ ಬ್ಯಾಂಕುಗಳ ಹೆಲ್ಪ್ಲೈನ್ ನಂಬರುಗಳನ್ನು ಸರ್ಚ್ ಎಂಜಿನ್ ಮೂಲಕ ಹುಡುಕಬೇಡಿ ಸರ್ಚ್ ಎಂಜಿನ್ ಮೂಲಕ ಹುಡುಕಬೇಡಿ ಮೋಸಗಾರರು ಹಾಕಿದ ನಂಬರ್ ಇರಬಹುದು ಅದು ಮೋಸಗಾರರು ಹಾಕಿದ ನಂಬರ್ ಇರಬಹುದು ಬ್ಯಾಂಕಿನ ವೆಬ್ಸೈಟ್ ಮೂಲಕ ತಿಳಿದುಕೊಳ್ಳಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಹಾ ತಿಳಿಯಿರಿ ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಹೀಗೆ ಕೇಳಿ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm 2 ಮಿಲಿಲೀಟರ್ನಂತೆ 100 ಲೀಟರ್ ನೀರಿಗೆ SAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಇಳುವರಿಯನ್ನು ರೈತ ಬಾಂಧವರು ಪಡ್ಕೋಬಹುದು. ಇನ್ನು ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ರೈತ ಬಾಂಧವರು ಹತ್ತಿಯನ್ನು ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಕೊರಕವನ್ನು ಹತೋಟಿ ಮಾಡಲು 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಅಥವಾ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ನೈಟ್ರೆನಲಿಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಅದನ್ನು ಸಿಂಪರಣೆ ಮಾಡಬೇಕು. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಮತ್ತೆ ಇದನ್ನು 12-15 ದಿನಗಳ ನಂತರ ಪುನರಾವರ್ತನೆಯನ್ನು ಮಾಡಬೇಕು. ಜೋಳದಲ್ಲಿ ಸುಳಿ ನುಣವಿನ ಹತೋಟೆಯನ್ನು ಮಾಡಲು 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರಿಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಕೆಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆಯನ್ನು ಕಟ್ಟಲು ರೈತ ಬಾಂಧವರು ಮೊದಲು ಇಬ್ಬನಿ ಆರುವುದನ್ನು ಬಿಡಬೇಕು. ಇನ್ನು ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟಾನ್ 50 WP ಅಥವಾ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶತೆ ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದ್ದು ಈ ತಂಗಾಳಿಯಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಬೇಕಾಗುವ ಉಪ್ಪಿನಂಶ ಅಥವಾ ಖನಿಜದ ಮಿಶ್ರಣವನ್ನು ಮೇವಿನ ಜೊತೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕೊಡಿಸಬೇಕಾಗ್ತದೆ. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಉಷ್ಣತೆಯ ಸ್ಥಿರತೆಯನ್ನು ಕಾಪಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ರಾಯಚೂರು ಮಾರುಕಟ್ಟೆಯ ಬೆಲೆ ಹತ್ತಿ ಹೈಬ್ರಿಡ್ 44 8,000-9,250 ರೂಪಾಯಿಗಳು. ಶೇಂಗಾ ನೆಲಗಡಲೆ ಗುಂಗುರಿ 3,835-5,409 ರೂಪಾಯಿಗಳು. ಈರುಳ್ಳಿ 810-2,381 ರೂಪಾಯಿಗಳು. ಭತ್ತ ರಾಜಹಂಸ 1,622 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,339-2,542 ರೂಪಾಯಿಗಳು. ಸೂರ್ಯಕಾಂತಿ 5,611 ರೂಪಾಯಿಗಳು. ಇನ್ನು ಮಾನುವೆ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಹಳೆ ಸೋನಾ ಮಸೂರಿ 2,700-3,005 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಈಗ ಕೇಳಿ ನರಸಿಂಹ್ಲು ಹಾಗೂ ಸಂಗಡಗರಿಂದ ಭಜನಾ ಪದಗಳು. ಗುರುಪಾದ ಪೂಜೆ ಮಾಡೋ ಗುರುಪಾದ ಪೂಜೆ ಮಾಡೋ ಬೇಡೋ ಗುರುಪಾದ